ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪಶು ವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ನಮ್ಮ ರೈತರು ಅನೇಕ ಜಾನುವಾರುಗಳನ್ನು ಸಾಕಿರ್ತಾರೆ, ಕೆಲವರು ಹೈನುಗಾರಿಕೆಯನ್ನು ಮಾಡ್ತಾ ಇರ್ತಾರೆ. ಈ ಜಾನುವಾರುಗಳಿಗೆ ಸಮತೋಲನ ಆಹಾರ ಬಹಳ ಅಗತ್ಯ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಸಮತೋಲನ ಪಶು ಆಹಾರ ಅಂದ್ರೇನು, ಯಾವ ಪ್ರಮಾಣದಲ್ಲಿ ಇದನ್ನು ಕೊಡಬೇಕು, ಅದರಿಂದ ಏನೇನು ಅನುಕೂಲತೆಗಳಾಗ್ತವೆ, ಕೊಡದೇ ಇದ್ರೆ ಏನು ತೊಂದರೆಗಳಾಗ್ತವೆ, ಇಂತಹ ವಿಷಯನ ತಾವಿವತ್ತು ತಿಳಿಸ್ಕೊಡ್ಬೇಕು. ಮೊದಲಿಗೆ ಸಮತೋಲನ ಪಶು ಆಹಾರ ಅಂದರೇನು, ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಜಾನುವಾರುಗಳ ಶರೀರ ಕ್ರಿಯಾ ನಿರ್ವಹಣೆಗೆ, ಬೆಳವಣಿಗೆಗೆ ಮತ್ತು ಉತ್ಪಾದನೆಗೆ ಸಾಕಷ್ಟು ಪೌಷ್ಟಿಕಾಂಶದ ಅಗತ್ಯ ಇರುತ್ತೆ. ಮನುಷ್ಯರಿಗೂ ಕೂಡ ಪೌಷ್ಟಿಕಾಂಶದ ಅಗತ್ಯ ಹೇಗೆ ಇದೆಯೋ ಅದೇ ರೀತಿ ಜಾನುವಾರುಗಳಿಗೂ ಅಗತ್ಯ ಇದೆ. ಆ ಅಗತ್ಯವನ್ನು ಸರಿಯಾದ ಪ್ರಮಾಣದಲ್ಲಿ ಅಗತ್ಯ ಪೌಷ್ಟಿಕಾಂಶಗಳನ್ನ ಒದಗಿಸುವ ಆಹಾರವನ್ನು ನಾವು ಸಮತೋಲನ ಪಶು ಆಹಾರ ಅಂತ ಕರೀಬಹುದು. ಉದಾಹರಣೆಗೆ, ನಾವು ಕರುಗಳಿಗೆ ಕೊಡೋ ಆಹಾರವು ಅವುಗಳ ಬೆಳವಣಿಗೆಗೆ ಪೂರಕವಾಗಿರಬೇಕು. ಅದೇ ರೀತಿ ಹಾಲು ಹಿಂಡು ಆಕಳ ಅಥವಾ ಎಮ್ಮೆಗಳ ಆಹಾರ ಹಾಲು ಉತ್ಪಾದನೆಗೆ ಅಗತ್ಯ ಪೌಷ್ಟಿಕಾಂಶನ ಕೊಡಬೇಕಾಗತ್ತೆ. ಹಾಗಾದರೆ ಪಶು ಸಂಗೋಪನೆಯಲ್ಲಿ ಸಮತೋಲನ ಪಶು ಆಹಾರದ ಮಹತ್ವ ಏನು ಅಂತೀರಿ? ಪಶು ಸಂಗೋಪನೆ ಮಾಡಬೇಕಾದ್ರೆ ನಮ್ಮ ದೈನಂದಿನ ಖರ್ಚು ವೆಚ್ಚ ನಾವು ನೋಡಿದ್ರೆ ಅದರಲ್ಲಿ 65-70% ಭಾಗ ಪಶು ಆಹಾರದಿಂದ ಆಗುತ್ತದೆ. ಲಾಭದಾಯಕ ಪಶು ಸಂಗೋಪನೆ ಮಾಡಬೇಕು ಅಂದರೆ ಅಥವಾ ಜಾನುವಾರು ಸಾಕಣೆ ಮಾಡಬೇಕು ಅಂದರೆ ಪಶು ಆಹಾರವನ್ನು ನಾವು ಸಮರ್ಥವಾಗಿ ಬಳಸ್ಕೋಬೇಕಾಗುತ್ತದೆ. ಸೊ ನಮ್ಮಲ್ಲಿ ಸಾಕಷ್ಟು ಅನುವಂಶಿಕ ಸಾಮರ್ಥ್ಯ ಇರುವ ಜಾನುವಾರುಗಳು ಕಡಿಮೆ ಉತ್ಪಾದನೆ ತೋರಿಸ್ತಾ ಇದ್ದಾವೆ. ಇದಕ್ಕೆ ಮುಖ್ಯವಾದ ಕಾರಣ ಅವುಗೆ ಸರಿಯಾದ ಪ್ರಮಾಣದಲ್ಲಿ ನಾವು ಪೌಷ್ಟಿಕಾಂಶನ ಒದಗಿಸದೇ ಇರೋದು ಕಾರಣ ಆಗಿದೆ. ಈಗ ಅಸಮತೋಲನ ಪಶು ಆಹಾರ ಕೊಟ್ಟರೆ ಏನಾಗುತ್ತೆ ಅಂದರೆ ಕೆಲವು ರಾಸುಗಳಿಗೆ ಕೆಲವು ಪೌಷ್ಟಿಕಾಂಶ ಅಗತ್ಯಕ್ಕಿಂತ ಹೆಚ್ಚಾಗಿ ದೊರೆಯುತ್ತದೆ, ಆದರೆ ಹಲವಾರು ಪೌಷ್ಟಿಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಸಿಗೋದಿಲ್ಲ, ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತದೆ. ಈ ಕರುಗಳಲ್ಲಿ ಏನಾಗುತ್ತೆ ಅಂದರೆ ಅದರ ಬೆಳವಣಿಗೆ ಕುಂಠಿತ ಆಗುತ್ತದೆ, ಹಾಗೂ ರಾಸುಗಳಲ್ಲಿ ಸಂತಾನೋತ್ಪತ್ತಿ ಅಡಚಣೆ ಆಗುತ್ತದೆ. ಹೇಗೆ ಅಂದರೆ ಅವು ಸರಿಯಾದ ಸಮಯಕ್ಕೆ ಬೆದೆಗೆ ಬರೋದಿಲ್ಲ, ಗಬ್ಬ ಕಟ್ಟೋದಿಲ್ಲ, ಈ ರೀತಿ ತೊಂದರೆಗಳುಂಟಾಗುತ್ತದೆ. ಸೊ ಹೈನು ರಾಸುಗಳಲ್ಲಿ ಏನಾಗುತ್ತೆ ಅಂದರೆ ಕರಾವಿನ ದಿನಗಳು ಅಂದರೆ ಎಷ್ಟು ದಿನ ಅವು ಹಾಲು ಕರಿತವೆ, ಸೊ ಆ ದಿನಗಳು ನಾವು ಸಾಮಾನ್ಯವಾಗಿ 300-305 ದಿನ ಹಾಲು ಕೊಡಬೇಕು ಅಂತ ಹೇಳ್ತೀವಿ, ಅದು 250-270 ದಿನದೊಳಗೂ ಕಡಿಮೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದರ ಜೊತೆಗೆ ಅವು ಬೇಗ ಗಬ್ಬ ಕಟ್ಟದೇ ಇರೋದ್ರಿಂದ ಕರಾವಿನ ಅಂತರ ಜಾಸ್ತಿ ಆಗ್ತದೆ, ಹೀಗಾಗಿ ಅವುಗಳ ಫಲದಾಯಕ ಜೀವಿತಾವಧಿ ತುಂಬ ಕಡಿಮೆ ಆಗ್ತದೆ. ಸೊ ಅದರಿಂದ ನಮಗೆ ನುಕ್ಸಾನ ಆಗ್ತದೆ. ಹಾಲಿನ ಉತ್ಪಾದನೆ ಕಡಿಮೆ ಆಗೋದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂದರೆ ಪ್ರತಿ ಲೀಟರ್ ಹಾಲಿನ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತದೆ. NDDB ಅವರು ಈ ನಡುವೆ ಸಮತೋಲನ ಪಶು ಆಹಾರದ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಪ್ರತಿ ಕಿಲೋಗ್ರಾಂ ಹಾಲು ಉತ್ಪಾದನಾ ವೆಚ್ಚವನ್ನು ನಾವು 50 ಪೈಸೆಯಿಂದ 2 ರೂಪಾಯಿಯಷ್ಟು ಕಡಿಮೆ ಮಾಡಬಹುದು, 15-20% ಕಡಿಮೆ ಆಗುತ್ತದೆ. ಅದೇ ರೀತಿ ಹಾಲಿನ ಪ್ರಮಾಣ ಸುಮಾರು 200 ಗ್ರಾಮ್ ಇಂದ 1 ಕಿಲೋಗ್ರಾಂ ವರೆಗೂ ಜಾಸ್ತಿ ಮಾಡಬಹುದು. ಸೊ ಇದರ ಜೊತೆಗೆ ಹಾಲಿನ ಕೊಬ್ಬಿನ ಪ್ರಮಾಣವನ್ನು 0.2-0.6 ಜಾಸ್ತಿ ಮಾಡಬಹುದಾಗಿದೆ. ಹೈನುಗಾರಿಕೆಯಲ್ಲಿ ಆದಾಯವನ್ನು ನೀವು ಸುಮಾರು 10-15% ಸಮತೋಲನ ಆಹಾರ ಕೊಡೋದ್ರಿಂದ ಜಾಸ್ತಿ ಮಾಡಬಹುದು ಅಂತ ಈಗಾಗಲೇ ಸಂಶೋಧನೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಈ ರೀತಿ ಸಮತೋಲನ ಪಶು ಆಹಾರ ಕೊಡೋದ್ರಿಂದ ಅನೇಕ ಅನುಕೂಲಗಳಿವೆ. ಕರುಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ, ಎಷ್ಟು ಹಾಲು ಕೊಡ್ತವೋ ಅಷ್ಟು ನಾವು ಸರಿಯಾದ ಪ್ರಮಾಣದಲ್ಲಿ ಪೌಷ್ಟಿಕಾಂಶ ಕೊಡೋದ್ರಿಂದ ಉತ್ಪಾದನೆ ಸರಿಯಾಗಿರುತ್ತೆ. ಇಲ್ಲದೇ ಇದ್ದರೆ ಹೆಚ್ಚು ಕೊಟ್ಟರೂ ಪ್ರಯೋಜನ ಆಗೋದಿಲ್ಲ, ಕಡಿಮೆ ಕೊಡೋದ್ರಿಂದ ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ. ಅವುಗಳ ಸಾಮರ್ಥ್ಯ ಹೆಚ್ಚು ಕೊಡುವಂತಹ ಸಾಮರ್ಥ್ಯ ಇದ್ದರೂ ಕೂಡ ನಮಗೆ ಅಷ್ಟು ಉತ್ಪಾದನೆ ಸಿಗೋದಿಲ್ಲ. ಹೌದು. ಹಾಗಾದರೆ ಪಶು ಆಹಾರದಲ್ಲಿ ಯಾವ್ಯಾವ ಪೌಷ್ಟಿಕಾಂಶಗಳು ಪ್ರಮುಖವಾಗಿವೆ ಅಂತೇಳಿ? ನಮ್ಮ ಆಹಾರದಲ್ಲಿರುವಂತೆ ಪಶು ಆಹಾರದಲ್ಲಿ ಕೂಡ 6 ರೀತಿಯ ಪೌಷ್ಟಿಕಾಂಶಗಳು ಅಥವಾ ಆಹಾರ ಘಟಕಗಳು ಅಥವಾ ನ್ಯೂಟ್ರಿಯಂಟ್ಸ್ ಅಂತ ಏನು ಹೇಳ್ತೀವಿ ಅವುಗಳು ಇದ್ದಾವೆ. ಅದು ಯಾವ್ಯಾವಂದರೆ ನೀರು ಬಹಳ ಪ್ರಮುಖವಾದದ್ದು, ಅದರ ಜೊತೆಗೆ ಪ್ರೋಟೀನ್ ಅಥವಾ ಸಸಾರಜನಕ, ಕಾರ್ಬೋಹೈಡ್ರೇಟ್ಸ್ ಪಿಷ್ಟ ಅಥವಾ ಶರ್ಕರ ಅಂತ ಏನು ಹೇಳ್ತೀವಿ ಅದು, ಫ್ಯಾಟ್ ಅಥವಾ ಕೊಬ್ಬು, ಮಿನರಲ್ಸ್ ಖನಿಜಾಂಶಗಳು ಮತ್ತು ವೈಟಮಿನ್ಸ್ ಅಥವಾ ಜೀವಸತ್ವಗಳು. ಈ 6 ಘಟಕಗಳು ಬಹಳ ಪ್ರಾಮುಖ್ಯವಾದವು. ಇದರಲ್ಲಿ ಪ್ರತಿಯೊಂದು ಪೌಷ್ಟಿಕಾಂಶ ಕೂಡ ಅತ್ಯವಶ್ಯಕ, ಆದರೆ ಅದರ ಪ್ರಮಾಣ ಬೇರೆ ಬೇರೆ ಆಗಿರ್ತದೆ. ಯಾವುದಾದ್ರೂ ಒಂದು ಪೌಷ್ಟಿಕಾಂಶದ ಕೊರತೆ ಆದರೂ ಕೂಡ ಜಾನುವಾರುಗಳ ಉತ್ಪಾದನೆ ಕುಂಠಿತವಾಗ್ತದೆ ಮತ್ತು ಆರೋಗ್ಯ ಹದಗೆಡುವ ಸಂಭವ ಜಾಸ್ತಿ ಇರುತ್ತದೆ. ಜಾನುವಾರುಗಳಿಗೆ ಮೊದಲನೇದಾಗಿ ಸ್ವಚ್ಛವಾದ ನೀರಿನ ಲಭ್ಯತೆ ಇರಬೇಕು. ಸೊ ದಿನಕ್ಕೆ 4-5 ಬಾರಿ ಆದರೂ ನಾವು ಅವಕ್ಕೆ ನೀರು ಕೊಡಬೇಕಾಗುತ್ತದೆ. ಅದರಲ್ಲೂ ಬೇಸಿಗೆಗಾಲದಲ್ಲಿ ಇನ್ನೂ ಜಾಸ್ತಿ ನೀರು ಕೊಡಬೇಕಾಗುತ್ತದೆ. ಸೊ ಅದನ್ನು ನಾವು ನೋಡಿಕೊಂಡು ನೀರನ್ನು ಉಣಿಸಬೇಕಾಗುತ್ತದೆ. ಸಾಮಾನ್ಯವಾಗಿ ಆಕಳುಗಳಲ್ಲಿ ದಿನಕ್ಕೆ 30-40 ಲೀಟರಷ್ಟು ಹಾಗೂ ಎಮ್ಮೆಗಳಿಗೆ 50-60 ಲೀಟರಷ್ಟು ನೀರಿನ ಅವಶ್ಯಕತೆ ಇದೆ. ಹೈನು ರಾಸುಗಳಿಗೆ ಪ್ರತಿ ಲೀಟರ್ ಹಾಲಿಗೆ ನಾವು 5 ಲೀಟರ್ ನೀರನ್ನು ಕೊಡಬೇಕು. ಈಗ 10 ಲೀಟ್ರ್ ಹಾಲು ಕೊಡೋ ಹಸು ಅಥವಾ ಎಮ್ಮೆಗಳಿಗೆ ನಾವು 50 ಲೀಟ್ರ್ ಎಕ್ಸ್ಟ್ರಾ ನೀರನ್ನು ಕೊಡಬೇಕಾಗುತ್ತದೆ. ಅಂದರೆ ಅವು ದಿನ ಎಷ್ಟು ಕೊಡ್ತೇವೆ ಅದಕ್ಕಿಂತ ಹೆಚ್ಚೇ ಕೊಡಬೇಕಾಗತ್ತೆ. ಹೌದು, ಅವು ಹಾಲು ಕೊಡಬೇಕಾದ್ರೆ ಅದಕ್ಕೆ ಹಾಲಿನ ಪ್ರಮಾಣ ನೋಡಿಕೊಂಡು ಇನ್ನೂ ಜಾಸ್ತಿ ನೀರಿನ ಲಭ್ಯತೆಯನ್ನು ನಾವು ಮಾಡಬೇಕಾಗತ್ತೆ. ಪ್ರತಿಯೊಂದು ಪ್ರಾಣಿಗಳ ಪ್ರತಿಯೊಂದು ಜೀವಕೋಶ ಅಥವಾ ಸೆಲ್ಸ್ ಮತ್ತು ಪ್ರತಿಯೊಂದು ಕ್ರಿಯೆಗಳಲ್ಲಿ ಪ್ರೋಟೀನ್ ಇರುತ್ತದೆ. ನಮ್ಮಲ್ಲಿ ಎಣ್ಣೆಕಾಳು ಹಿಂಡಿಗಳು, ಉದಾಹರಣೆಗೆ ಶೇಂಗಾ ಹಿಂಡಿ, ಸೂರ್ಯಪಾನ ಹಿಂಡಿ ಅಥವಾ ಹತ್ತಿ ಕಾಳು ಹಿಂಡಿ, ಅದರ ಜೊತೆಗೆ ತೌಡುಗಳಲ್ಲಿ ಅಕ್ಕಿ ತೌಡು ಇರ್ಬೋದು, ಗೋಧಿ ತೌಡು, ಬೇಳೆಕಾಳು ತೌಡು ಇಂಥದವುಗಳು, ಇದನ್ನು ಉಪಯೋಗಿಸೋದ್ರಿಂದ ಜಾನುವಾರಿಗೆ ಅವಶ್ಯ ಇರೋ ಪ್ರೋಟೀನ್ ನಾವು ಒದಗಿಸ್ಕೊಡ್ಬೋದು. ಇದರ ಜೊತೆಗೆ ಜಾನುವಾರುಗಳಿಗೆ ಬೇಕಾದಂಥ ಶಕ್ತಿ ಅಂಶವು ಆಹಾರದ ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟ್, ಪಿಷ್ಟ ಅಥವಾ ಕೊಬ್ಬಿನ ಮೂಲಕ ದೊರೆಯುತ್ತದೆ. ಪ್ರತಿಯೊಂದು ಪ್ರಾಣಿಯ ದೈನಂದಿನ ಚಟುವಟಿಕೆಗಳಿರ್ಬೋದು, ಶರೀರದ ಶಾಖ ಪಾಲನೆ ಇರ್ಬೋದು, ಬೆಳವಣಿಗೆ ಇರ್ಬೋದು, ಹಾಲು ಉತ್ಪಾದನೆ ಮತ್ತು ಸಂತಾನೋತ್ಪತ್ತಿಗೆ ಇದರ ಅವಶ್ಯಕತೆ ಬಹಳ ಇದೆ. ಸಾಮಾನ್ಯವಾಗಿ ನಾವು ಪಶು ಆಹಾರದಲ್ಲಿ ಸಸ್ಯ ಮೂಲದ ಪದಾರ್ಥ ಉಪಯೋಗಿಸೋದ್ರಿಂದ ಕಾರ್ಬೋಹೈಡ್ರೇಟ್ಸ್ ಅಥವಾ ಪಿಷ್ಟದ ಕೊರತೆ ಉಂಟಾಗೋದಿಲ್ಲ. ಆದರೂ ತುಂಬ ಕಳಪೆ ಗುಣಮಟ್ಟದ ಹುಲ್ಲನ್ನು ನಾವು ಜಾಸ್ತಿ ಮೇಯಿಸಿದರೆ ಅಥವಾ ಅದಕ್ಕೆ ಕೊಟ್ಟರೆ ಅಥವಾ ಅವಶ್ಯಕ ಪ್ರಮಾಣದಲ್ಲಿ ಸರಿಯಾದ ಆಹಾರ ನೀಡದಿದ್ದಲ್ಲೇ ಅದರ ಕೊರತೆ ಉಂಟಾಗಬಹುದು. ಧಾನ್ಯಗಳು, ಧಾನ್ಯದ ನುಚ್ಚುಗಳು, ಗೋವಿನ ಜೋಳ ಇರ್ಬೋದು, ಗೋಧಿ, ಸಜ್ಜೆ, ರಾಗಿ ಇಂಥದವುಗಳು, ತೌಡುಗಳು ಮತ್ತು ಸಕ್ಕರೆ ಕಾರ್ಖಾನೆಯ ಉಪ ಉತ್ಪನ್ನವಾದ ಕಾಕಂಬಿ, ಇದರ ಜೊತೆಗೆ ಬೆಲ್ಲದ ನೀರು, ಇವೆಲ್ಲವನ್ನು ಕೊಡೋದ್ರ ಮೂಲಕ ಜಾನುವಾರುಗಳಿಗೆ ಅವಶ್ಯ ಇರೋ ಕಾರ್ಬೋಹೈಡ್ರೇಟ್ಸ್ ದೊರೆಯುತ್ತದೆ. ಮತ್ತು ಪಶು ಆಹಾರದಲ್ಲಿ 3-5% ಪ್ರಮಾಣದಲ್ಲಿ ಕೊಬ್ಬಿನಾಂಶ ಇರಬೇಕಾಗುತ್ತದೆ. ಇದು ಎಣ್ಣೆಕಾಳುಗಳ ಹಿಂಡಿಗಳು, ಕಾಳುಗಳು ಮತ್ತು ತೌಡುಗಳು, ಸೊ ಇವನ್ನ ಕೊಡೋದ್ರಿಂದ ಕೊಬ್ಬಿನ ಅವಶ್ಯಕತೆಯನ್ನು ನಾವು ಪೂರೈಸ್ಕೋಬಹುದು. ಪ್ರಾಣಿಗಳ ದೈಹಿಕ ಬೆಳವಣಿಗೆ ಮತ್ತು ಸಾಮಾನ್ಯ ಕ್ರಿಯೆಗಳಿಗೆ ಮಿನರಲ್ಸ್ ಅವಶ್ಯಕತೆ ಸಾಕಷ್ಟಿದೆ. ಇದರಲ್ಲಿ ಕೆಲವು ಖನಿಜಗಳು ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗತ್ತೆ. ಇವನ್ನ ನಾವು ಹೇರಳ ಅಥವಾ ಮೇಜರ್ ಮಿನರಲ್ಸ್ ಅಂತ ಕರಿತೀವಿ. ಸೊ ಉದಾಹರಣೆಗೆ ಕ್ಯಾಲ್ಸಿಯಂ ಅಥವಾ ಸುಣ್ಣ, ಫಾಸ್ಫರಸ್ ಅಥವಾ ರಂಜಕ, ಸೋಡಿಯಂ, ಪೊಟ್ಯಾಸಿಯಂ, ಈ ತರ ಖನಿಜಗಳು ಇವು ಹೆಚ್ಚು ಬೇಕಾಗುವಂಥವು. ಕೆಲವು ಖನಿಜಗಳು ಅತಿ ಕಡಿಮೆ ಪ್ರಮಾಣದಲ್ಲಾದರೂ ಅತ್ಯಾವಶ್ಯಕ. ಇದಕ್ಕೆ ವಿರಳ ಅಥವಾ ಮೈನರ್ ಮಿನರಲ್ಸ್ ಅಂತ ಕರಿತೀವಿ. ಸೊ ಉದಾಹರಣೆಗೆ ಜಿಂಕ್ ಸಾಕಷ್ಟು ನಮಗೆ ಅವಶ್ಯಕತೆ ಇದೆ, ಮ್ಯಾಂಗನೀಸ್ ಇರ್ಬೋದು, ತಾಮ್ರ ಇರ್ಬೋದು ಅಥವಾ ಕಾಪರ್, ಕಬ್ಬಿಣ, ಅಯೋಡಿನ್ ಇತ್ಯಾದಿಗಳು. ಪ್ರಾಣಿಗಳ ಆಹಾರದಲ್ಲಿ ನಾವು 1-2% ಖನಿಜ ಮಿಶ್ರಣವನ್ನು ಕೊಡಬೇಕಾಗತ್ತೆ. ಇದರ ಜೊತೆಗೆ 1-2% ಉಪ್ಪನ್ನು ನಾವು ಮಿಶ್ರಣದಲ್ಲಿ ಸೇರಿಸಬೇಕಾಗತ್ತೆ. ಕೊನೆಯದಾಗಿ ಪ್ರಾಣಿಗಳ ಶರೀರದಲ್ಲಿ ನಡೆಯುವ ಪ್ರತಿಯೊಂದು ಕ್ರಿಯೆಗಳಿಗೆ ಮತ್ತು ಉತ್ತಮ ಆರೋಗ್ಯಕ್ಕೆ ವೈಟಮಿನ್ಸ್ ಅಥವಾ ಜೀವಸತ್ವಗಳ ಅವಶ್ಯಕತೆ ಇದೆ. ಸಾಮಾನ್ಯ ಇವು ನಮ್ಮ ಎಲ್ಲ ಪಶು ಆಹಾರ ಅಥವಾ ಆಹಾರ ಪದಾರ್ಥಗಳು ಇರೋದ್ರಿಂದ ವಿವಿಧ ರೀತಿಯ ಆಹಾರ ಪದಾರ್ಥಗಳನ್ನು ನಾವು ಮಿಶ್ರಣ ಮಾಡಿದಾಗ ಜಾನುವಾರುಗಳಿಗೆ ಕೊರತೆ ಅಂತೂ ಉಂಟಾಗೋದಿಲ್ಲ. ಅಂದರೆ ಇವನ್ನೆಲ್ಲ ನಾವು ಹಾಗೆ ಒದಗಿಸ್ಬೋದು. ಜೊತೆಗೆ ಖನಿಜಾಂಶಗಳು ಕೆಲವು ಹೆಚ್ಚು ಬೇಕು, ಕೆಲವು ಕಡಿಮೆ ಬೇಕು, ಆದರೆ ಅವು ಬೇಕೇ ಬೇಕು. ಈ ರೀತಿ 6 ಅಂಶಗಳು ಪಶುವಿನ ಆಹಾರದಲ್ಲಿ ಇರಬೇಕಾಗತ್ತೆ. ಅವು ಇದ್ದಾಗ ಸರಿಯಾದ ಬೆಳವಣಿಗೆ, ಸರಿಯಾದ ಉತ್ಪಾದನೆ ಇವೆಲ್ಲ ಆಗ್ತವೆ ಅಂತ ಹೇಳ್ಬೋದು. ಈಗ ಪಶು ಆಹಾರದಲ್ಲಿ ಅವಶ್ಯಕ ಪ್ರಮಾಣದಲ್ಲಿ ಪೌಷ್ಟಿಕಾಂಶ ಹೊಂದಿರಬೇಕು. ಈ 6 ನ್ಯೂಟ್ರಿಯಂಟ್ಸ್ ಏನಿದಾವೆ ಅದರದ್ದು ಪ್ರಪೋರ್ಷನ್ಸು ಬೇರೆ ಬೇರೆ ರೀತಿ ಜಾನುವಾರಿಗೆ ಅವಶ್ಯಕತೆ ಇದೆ, ಅಷ್ಟು ಪ್ರಮಾಣದಲ್ಲಿ ಮಾತ್ರ ಇರಬೇಕಾಗತ್ತೆ. ಇದು ಮೊದಲನೇದಾಗಿ. ಮತ್ತೆ ನಾವು ಏನು ಪಶು ಆಹಾರ ಕೊಡ್ತೀವಿ ಅದು ಜಾನುವಾರುಗಳಿಗೆ ರುಚಿಕರವಾಗಿರಬೇಕು, ಇಲ್ಲಾದ್ರಿಂದ ಅದು ತಿನ್ನೋ ಪ್ರಮಾಣ ಕಡಿಮೆ ಆಗಿ ಅದು ಅದರ ಪ್ರೊಡಕ್ಷನ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಆಸಕ್ತಿ ವಹಿಸಿ ತಿನ್ನಬೇಕು, ಆ ತರ ಇರಬೇಕಾಗತ್ತೆ ಪಶು ಆಹಾರ. ಹೌದು. ಸೊ ಇದಕ್ಕೆ ಸಾಮಾನ್ಯ ನಾವು ಏನ್ ಮಾಡಬಹುದು ಅಂದ್ರೆ ವಿವಿಧ ರೀತಿ ಮೇವು ಅಥವಾ ಮೇವಿನ ಪದಾರ್ಥವನ್ನ ಮಿಶ್ರಣ ಮಾಡಬಹುದು. ಒಂದೇ ರೀತಿಯ ಮೇವು ಕೊಡೋ ಬದಲು ಬೇರೆ ಬೇರೆ ರೀತಿಯ ಮೇವನ್ನ ಮಿಶ್ರಣ ಮಾಡೋದ್ರಿಂದ ಪಶುಗಳು ಅಥವಾ ರಾಸುಗಳು ಅದನ್ನ ತಿನ್ನೋದಕ್ಕೆ ಇಷ್ಟಪಡ್ತವೆ. ಸೊ ಇದರ ಜೊತೆಗೆ ಮೇವಿನ ಪದಾರ್ಥಗಳು ನಾವೇನು ಉಪಯೋಗಿಸ್ತೀವಿ ಅವು ಉತ್ತಮ ಗುಣಮಟ್ಟದಾಗಿರಬೇಕು. ಜೊತೆಗೆ ಪಶು ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಅವಶ್ಯಕ ಖನಿಜಾಂಶ ಅಥವಾ ಮಿನರಲ್ಸ್ ಅನ್ನು ನಾವು ಸೇರಿಸಬೇಕಾಗುತ್ತದೆ. ನಾವೇನಾದರೂ ಒಣ ಮೇವನ್ನ ಏನಾದರೂ ಕೊಡ್ತಾ ಇದ್ರೆ ಸ್ವಲ್ಪ ಪ್ರಮಾಣದಲ್ಲಾದರೂ ಹಸಿರು ಮೇವನ್ನ ನಾವು ಕೊಡಬೇಕು. ಸೊ ಇದರಿಂದ ಪಚನ ಶಕ್ತಿ ಅಥವಾ ಡೈಜೆಷನ್ಗೆ ಹೆಲ್ಪ್ ಆಗುತ್ತದೆ. ಮೇವಿನ ಪ್ರಮಾಣ ತಕ್ಕ ಮಟ್ಟಿಗೆ ಹೊಟ್ಟೆ ತುಂಬುವಷ್ಟಾದರೂ ಅಥವಾ ಬಲ್ಕಿನೆಸ್ ಇರಬೇಕು ಅಂತ ನಾವು ಕರಿತೀವಿ. ಇನ್ನು ಯಾವ ರೀತಿಯ ಜಾನುವಾರುಗಳಿಗೆ ಸಮತೋಲನ ಪಶು ಆಹಾರದ ಅವಶ್ಯಕತೆ ಇರುತ್ತೆ ಅಂತೇಳಿ? ಈಗ ಸಮತೋಲನ ಪಶು ಆಹಾರ ಎಲ್ಲಾ ರೀತಿಯ ಜಾನುವಾರುಗಳಿಗೆ ನಾವು ಕೊಡಬೇಕಾಗತ್ತದೆ. ಆದರೆ ಕೆಲವು ಜಾನುವಾರುಗಳಲ್ಲಿ ನಾವು ಇದರ ಪರಿಣಾಮವನ್ನು ಸ್ಪಷ್ಟವಾಗಿ ನೋಡಬಹುದು. ಉದಾಹರಣೆಗೆ ಈಗ ಹೆಚ್ಚಿನ ಅನುವಂಶಿಕ ಸಾಮರ್ಥ್ಯ ಇರುವ ಅಥವಾ ಹೆಚ್ಚಿನ ಜೆನೆಟಿಕ್ ಪೊಟೆನ್ಷಿಯಲ್ ಇರುವಂತಹ ಜಾನುವಾರುಗಳಲ್ಲಿ ಅಥವಾ ಹಾಲು ಜಾಸ್ತಿ ಕೊಡುವಂತಹ ಸಮಯದಲ್ಲಿ, ಇದು ಕರಾವಿನ ಮೊದಲನೇ ಹಂತದಲ್ಲಿ ನಾವು ಹಾಲಿನ ಉತ್ಪಾದನೆಯಲ್ಲಿ ಉತ್ತಮ ಪ್ರತಿಕ್ರಿಯೆನ ನೋಡಬಹುದು. ಆದರೆ ಒಂದು ನಾವು ತಿಳ್ಕೋಬೇಕು ಏನಂತ ಹೇಳಿದ್ರೆ, ಸಮತೋಲನ ಪಶು ಆಹಾರದ ಪರಿಣಾಮ ನಾವು ವೈಜ್ಞಾನಿಕವಾಗಿ ಪಶುಪಾಲನೆ ಮಾಡ್ತಾ ಇದ್ರೆ ಅದರ ಮೇಲೆ ಅವಲಂಬಿತವಾಗಿರ್ತದೆ. ಉದಾಹರಣೆಗೆ, ನಾವು ಆಹಾರ ಕೊಡೋದ್ರ ಜೊತೆಗೆ ರಾಸುಗಳಿಗೆ ಅದರಿಗೆ ಅವಶ್ಯಕ ಇರುವಂತಹ ನೀರನ್ನು ಕೊಡಬೇಕಾಗತ್ತದೆ. ನೀರನ್ನು ಕೊಡೋದು ಕಡಿಮೆ ಆದರೆ ಅವು ತಿನ್ನೋದು ಕಡಿಮೆ ಆಗ್ತದೆ, ಇದರಿಂದ ಅದರ ಉತ್ಪಾದನೆ ಕಡಿಮೆ ಆಗುತ್ತದೆ. ಸೊ ಇದ್ರ ಜೊತೆಗೆ ಅದು ಯಾವುದೇ ರೀತಿಯ ಪ್ಯಾರಸೈಟ್ಸ್ ಇರಬಾರದು, ಅಥವಾ ಪರಾವಲಂಬಿಗಳು ಏನು ಅಂತ ಹೇಳ್ತೀವಿ ಅವುಗಳ ಪ್ರಮಾಣ ತುಂಬ ಕಡಿಮೆ ಇರಬೇಕು. ಅದಕ್ಕೆ ನಾವು ಮೊದಲೇ ಟ್ರೀಟ್ಮೆಂಟ್ ಅಥವಾ ಡಿವರ್ಮಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ರೆಗ್ಯುಲರ್ ಆಗಿ ಮಾಡಿಸಬೇಕಾಗತ್ತೆ. ಇದರ ಜೊತೆಗೆ ಯಾವುದೇ ರೀತಿಯ ರೋಗ ರುಜಿನಗಳು ಇರಬಾರದು. ಇವ್ಯಾವುದು ಇಲ್ಲ, ಆರೋಗ್ಯವಾಗಿದೆ ಹಸು ಅಥವಾ ರಾಸು ಅಂತ ಹೇಳಿದ್ರೆ, ನೀವು ಸಮತೋಲನ ಪಶು ಆಹಾರ ಕೊಟ್ಟಾಗ ನೀವು ಅದರ ರೆಸ್ಪಾನ್ಸ್ ಇಮಿಡಿಯೇಟ್ ಆಗಿ ನೋಡಬಹುದು. ಆದರೆ ಕೆಲವು ರಾಸುಗಳಲ್ಲಿ ನಾವು ತಕ್ಷಣ ಈ ಪರಿಣಾಮಗಳ ಗೋಚರಿಸದೇನೆ ಇದ್ರೂ ಕೂಡ ದೀರ್ಘಾವಧಿಯಲ್ಲಿ ಅವು ಉತ್ತಮ ಆರೋಗ್ಯವನ್ನು ಹೊಂದ್ತವೆ ಹಾಗೂ ಉತ್ತಮ ಉತ್ಪಾದನೆ ನೋಡಬಹುದು. ಸೊ ಇದರ ಜೊತೆಗೆ ನಾವು ಇನ್ನೊಂದು ಏನಂತ ಹೇಳಿದ್ರೆ, ಸಂತಾನೋತ್ಪತ್ತಿ ಇದರಲ್ಲಿ ಸಮತೋಲನ ಆಹಾರ ಕೊಟ್ಟಾಗ ರಾಸುಗಳು ಸರಿಯಾದ ಸಮಯಕ್ಕೆ ಬೆದೆಗೆ ಬರ್ತವೆ, ಗಬ್ಬ ಆಗ್ತವೆ, ಹಾಗಾಗಿ ಹಾಲಿನ ಉತ್ಪತ್ತಿ ಅಥವಾ ಉತ್ಪಾದನೆ ಜಾಸ್ತಿ ಆಗ್ತದೆ. ಅವುಗಳಿಗೆ ನೀರು ಮೇವು ಎಲ್ಲ ಸರಿಯಾಗಿ ಕೊಡ್ತಿರಬೇಕು, ಜೊತೆಗೆ ಯಾವುದೇ ಪರಾವಲಂಬಿಗಳು ಇರಬಾರ್ದು. ಆದಷ್ಟು ಅವನ್ನೆಲ್ಲ ನಾವು ಮುಕ್ತವಾಗಿಡಬೇಕು, ಆರೋಗ್ಯ ಚೆನ್ನಾಗಿರೋ ಹಾಗೆ ನೋಡ್ಕೋಬೇಕಾಗತ್ತೆ. ಜಾನುವಾರುಗಳಿಗೆ ಸಮತೋಲನ ಆಹಾರದ ಸಂಯೋಜನೆಯನ್ನು ಯಾವ ರೀತಿ ನಿರ್ಧಾರ ಮಾಡಬೇಕಾಗತ್ತೆ? ನಾವು ಜಾನುವಾರುಗಳ ಮೇವಿನ ಪ್ರಮಾಣ, ಸಾಮಾನ್ಯವಾಗಿ ಅದರ ದೇಹದ ತೂಕ ಅಥವಾ ಅದರ ಯಾವ ಫಿಸಿಯೋಲಾಜಿಕಲ್ ಸ್ಟೇಜ್ ಅಂತ ಹೇಳ್ತೀವಿ ಅಥವಾ ಶಾರೀರಿಕ ಹಂತ ಮತ್ತು ಉತ್ಪಾದನಾ ಮಟ್ಟದ ಮೇಲೆ ನಾವು ಅದನ್ನು ನಿರ್ಧಾರ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಆಕಳುಗಳಲ್ಲಿ ದೇಹದ ತೂಕದ 2.5% ಮತ್ತು ಎಮ್ಮಿಗಳಲ್ಲಿ 3% ಒಣ ರೂಪದ ಮೇವನ್ನು ನಾವು ಕೊಡಬೇಕು ಮತ್ತು ಅವು ತಿನ್ನುತ್ತವೆ. ಸೊ ಇದರಲ್ಲಿ ಈ ಒಣ ರೂಪದ ಮೇವು ಏನು ಕೊಡ್ತೀವಿ ಅದರಲ್ಲಿ 2/3 ಭಾಗ ನಾವು ಮೇವಿನ ಮೂಲಕ ಕೊಡ್ಬೋದು. ಸೊ ಉಳಿದ 1/3 ಭಾಗ ನಾವು ದಾಣಿ ಮಿಶ್ರಣದ ಮೂಲಕ ಕೊಡ್ಬೋದು. ಈಗ ಮೇವಿನ ಮೂಲಕ ಏನು ಕೊಡ್ತೀವಿ ಅದರ 1/3 ನಾವು ಹಸಿರು ಮೇವಿನ ಮೂಲಕ ಕೊಡ್ಬೋದು, ಉಳಿದನ್ನ ಒಣ ಮೇವಿನ ಮೂಲಕ ಕೊಡಬಹುದಾಗಿದೆ. ಸೊ ಉದಾಹರಣೆಗೆ ಈಗ 400 ಕಿಲೋ ತೂಕದ ಆಕಳಿಗೆ ನಾವು 5-5.5 ಕಿಲೋಗ್ರಾಮಷ್ಟು ಒಣ ಮೇವನ್ನು ಕೊಡ್ಬೋದು, 10 ಕಿಲೋಗ್ರಾಮಷ್ಟು ಹಸಿರು ಮೇವು ಕೊಡ್ಬೋದು ಮತ್ತು 4 ಕಿಲೋಗ್ರಾಂ ದಾಣಿ ಮಿಶ್ರಣವನ್ನು ನೀಡಬೇಕಾಗುತ್ತದೆ. ಮೇವಲ್ಲಿ ಉತ್ತಮ ದರ್ಜೆಯ ಒಣ ಅಥವಾ ಹಸಿರು ಮೇವು ದೊರೆತಲ್ಲಿ 5-6 ಲೀಟರಷ್ಟು ಹಾಲನ್ನು ನಾವು ದಾಣಿ ಮಿಶ್ರಣವಿಲ್ಲದೇ ನಾವು ಪಡೀಬಹುದು. 350-400 ಕಿಲೋಗ್ರಾಂ ತೂಕದ ಆಕಳಿಗೆ 10-12 ಕೆಜಿ ಒಣ ಮೇವು ಹಾಗೂ 40-50 ಕೆಜಿಯಷ್ಟು ಹಸಿರು ಮೇವನ್ನು ನಾವು ಕೊಡಬೇಕಾಗುತ್ತದೆ. ಈ ಹಸಿರು ಮೇವಿನಲ್ಲಿ 2/3 ಭಾಗ ಏಕದಳ ಮೇವಿನ ಜೊತೆಗೆ 1/3 ಭಾಗ ದ್ವಿದಳ ಮೇವನ್ನು ನಾವು ನೀಡಬೇಕು. ಈ ರೀತಿ ಕೊಡೋದರಿಂದ ಎಲ್ಲ ಅಂಶಗಳನ್ನು ಕೊಟ್ಟಂತಾಗುತ್ತೆ, ಅವುಗಳಿಗೂ ಹೊಟ್ಟೆ ತುಂಬುತ್ತೆ, ಅದರಿಂದ ನಾವು ಉತ್ತಮ ಉತ್ಪಾದನೆಯನ್ನು ನಿರೀಕ್ಷಿಸಬಹುದು. ಹಾಗೆ ದಾಣಿ ಮಿಶ್ರಣ ತಯಾರಿಸೋದಾದರೆ ಯಾವ ರೀತಿ ತಯಾರಿಸಬಹುದು? ಈಗ ನಾವು ದಾಣಿ ಮಿಶ್ರಣ ತಯಾರಿಸಬೇಕಾದ್ರೆ ಸಾಧ್ಯವಾದಷ್ಟು ಸ್ಥಳೀಯವಾಗಿ ನಮ್ಮಲ್ಲಿ ಯಾವ ಆಹಾರ ಸಾಮಗ್ರಿ ದೊರೆಯುತ್ತದೆ ಅಥವಾ ಕಡಿಮೆ ದರದಲ್ಲಿ ಯಾವ ಆಹಾರ ಸಾಮಗ್ರಿ ದೊರೆಯುತ್ತದೆ ಇಂಥವುದನ್ನು ಉಪಯೋಗಿಸಿ ನಾವು ದಾಣಿ ಮಿಶ್ರಣವನ್ನು ತಯಾರು ಮಾಡಿದ್ರೆ ಅದರ ಖರ್ಚು ಕಡಿಮೆ ಆಗ್ತದೆ. ಯಾವಾಗಲೂ ದಾಣಿ ಮಿಶ್ರಣ ಮಾಡುವಾಗ ಸಾಧ್ಯ ಆದಷ್ಟು ಮಟ್ಟಿಗೆ ನೀವು ತಜ್ಞರ ಸಲಹೆಯನ್ನು ನೀವು ಪಡ್ಕೊಂಡು ಅದನ್ನು ತಯಾರಿಸಿದರೆ ಸೂಕ್ತ. ಸೊ ದಾಣಿ ಮಿಶ್ರಣ ನೀವು ತಯಾರು ಮಾಡಬೇಕಾದ್ರೆ ಯಾವಾಗಲೂ 1 ವಾರದಿಂದ 10 ದಿನದ ಒಳಗಡೆ ಎಷ್ಟು ನಿಮಗೆ ಬೇಕಾಗತ್ತೆ ಅದನ್ನು ಮೊದಲೇ ನೀವು ಲೆಕ್ಕಾಚಾರ ಮಾಡಿಕೊಂಡು ಅಷ್ಟನ್ನು ನೀವು ತಯಾರಿಸಿಟ್ಕೊಬಹುದು. ಸೊ ಧಾನ್ಯದ ಕಾಳುಗಳು ಮತ್ತು ಹಿಂಡಿಗಳನ್ನ ನೀವು ಅದನ್ನು ನುಚ್ಚಾಗಿಸಿ ಸ್ವಚ್ಛವಾದ ಜಾಗದಲ್ಲಿ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಅವು ಬೇಕು ಅದನ್ನು ಮಿಶ್ರಣ ಮಾಡಿಕೊಂಡು ನೀವು ಅದನ್ನು ಕೂಡಿಡಬೇಕಾಗುತ್ತದೆ. ಈಗ ದಾಣಿ ಮಿಶ್ರಣ ನೀವು ತಯಾರು ಮಾಡಬೇಕು ಅಂದರೆ 20-30% ಭಾಗ ಕಾಳಿನ ನುಚ್ಚು ಉಪಯೋಗಿಸ್ಬೋದು. ಈಗ ಇದರಲ್ಲಿ ಗೋವಿನ ಜೋಳ ಇರ್ಬೋದು, ಜೋಳ, ಗೋಧಿ, ಸಜ್ಜೆ, ನವಣೆ, ರಾಗಿ ಇತ್ಯಾದಿ ಪದಾರ್ಥಗಳು. 25-50% ಭಾಗ ತೌಡಿನಂಶ ಉಪಯೋಗಿಸ್ಬೋದು, ಅಕ್ಕಿ ತೌಡಿರ್ಬೋದು, ಬೇಳೆಕಾಳು ತೌಡಿರ್ಬೋದು, ಗೋಧಿ ತೌಡಿರ್ಬೋದು ಇತ್ಯಾದಿಗಳು. 15-35% ಭಾಗ ಎಣ್ಣೆಕಾಳುಗಳ ಹಿಂಡಿಗಳು, ಉದಾಹರಣೆಗೆ ಶೇಂಗಾ ಹಿಂಡಿ ಇರ್ಬೋದು, ಸೂರ್ಯಪಾನ ಹಿಂಡಿ ಅಥವಾ ಹತ್ತಿ ಕಾಳು ಹಿಂಡಿ. ಇದೆಲ್ಲರ ಜೊತೆಗೆ 1-2% ಖನಿಜ ಮಿಶ್ರಣ ಮತ್ತು 1-2 ಉಪ್ಪನ್ನು ನಾವು ಇದರಲ್ಲಿ ಸೇರಿಸಬೇಕಾಗುತ್ತೆ. ಈಗ ಹಾಲು ಇಂಡೋ ಆಕಳಿಗಾದರೆ 1 ಕಿಲೋ ಹಾಲಿಗೆ 300 ಗ್ರಾಮ್ನಷ್ಟು ದಾಣಿ ಮಿಶ್ರಣ ಕೊಡಬೇಕಾಗತ್ತೆ. ಈಗ 10 ಲೀಟರ್ ಹಾಲು ಕೊಟ್ಟರೆ ಸುಮಾರು 3 ಕೆಜಿಯಷ್ಟು ದಾಣಿ ಮಿಶ್ರಣ ಕೊಡಬೇಕು. ಆದರೆ ನೀವು ಬರೇ ಒಣಹುಲ್ಲು ಮಾತ್ರ ನೀವು ಕೊಡ್ತಾ ಇದ್ರೆ ಅಂಥ ಸಮಯದಲ್ಲಿ 500 ಗ್ರಾಮ್ಷ್ಟು ದಾಣಿ ಮಿಶ್ರಣ ಕೊಡಬೇಕಾಗತ್ತೆ. ಈಗ ಅದೇ ಎಮ್ಮಿಗಳಿಗಾದರೆ 1 ಕಿಲೋ ಹಾಲಿಗೆ 500 ಗ್ರಾಮ್ಷ್ಟು ದಾಣಿ ಮಿಶ್ರಣ ಕೊಡಬೇಕು. ಎಮ್ಮೆ ಹಾಲಿನಲ್ಲಿ ಕೊಬ್ಬಿನಂಶ ಜಾಸ್ತಿ ಇರೋದ್ರಿಂದ ಅದಕ್ಕೆ ದಾಣಿ ಮಿಶ್ರಣದ ಅವಶ್ಯಕತೆ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ಅಲ್ಲೂ ಕೂಡ ಬರೀ ಒಣ ಹುಲ್ಲು ಅಥವಾ ಒಣ ಮೇವಿದ್ರೆ ಆ ಸಮಯದಲ್ಲಿ ನೀವು ಇನ್ನು 700 ಗ್ರಾಮ್ಷ್ಟು ದಾಣಿ ಮಿಶ್ರಣವನ್ನು ಕೊಡ್ಬೋದು. ಸ್ವಲ್ಪ ಹೆಚ್ಚಿಗೆ ಕೊಡೋದ್ರಿಂದ ಎಲ್ಲ ಪೌಷ್ಟಿಕಾಂಶಗಳನ್ನು ಒದಗಿಸಬಹುದು. ಹೌದು. ಹಾಗೆ ಪಶು ಆಹಾರ ಪದಾರ್ಥಗಳನ್ನು ಆಯ್ಕೆ ಮಾಡುವಾಗ ಕೂಡ ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗುತ್ತೆ, ಎಚ್ಚರಿಕೆ ವಹಿಸಬೇಕಾಗುತ್ತೆ, ಅವು ಏನೇನು? ಈಗ ಪಶು ಆಹಾರ ನಾವು ಆಯ್ಕೆ ಮಾಡುವಾಗ ಪಶು ಆಹಾರ ಪದಾರ್ಥಗಳ ಪೌಷ್ಟಿಕ ಸಂಯೋಜನೆಯನ್ನು ನೋಡಬೇಕಾಗತ್ತೆ. ಉದಾಹರಣೆಗೆ ಈಗ ಎಣ್ಣೆ ಕಾಳುಗಳಿರ್ಬೋದು, ಈಗ ಶೇಂಗಾ ಹಿಂಡಿ ಇರ್ಬೋದು, ಸೂರ್ಯಪಾನ ಹಿಂಡಿ ಅಥವಾ ಹತ್ತಿ ಕಾಳು ಹಿಂಡಿಲಿ ಅದರಲ್ಲಿ ಇರುವ ಸಸಾರಜನಕ ಪರ್ಸೆಂಟೇಜ್ ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ಶೇಂಗಾ ಹಿಂಡಿ ಉಪಯೋಗಿಸ್ಬೇಕಾದ್ರೆ ನಾವು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ತೀವಿ, ಹತ್ತಿ ಕಾಳು ಹಿಂಡಿ ಯೂಸ್ ಮಾಡಬೇಕಾದ್ರೆ ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸ್ತೀವಿ. ಹೀಗಾಗಿ ಪ್ರತಿಯೊಂದು ಪಶು ಆಹಾರ ಪದಾರ್ಥಗಳ ಪೌಷ್ಟಿಕ ಸಂಯೋಜನೆ ನಮಗೆ ಮೊದಲೇ ಗೊತ್ತಿರಬೇಕಾಗುತ್ತದೆ. ಅದರ ಜೊತೆಗೆ ಆಹಾರ ಪದಾರ್ಥದಲ್ಲಿ ಯಾವ ಪೌಷ್ಟಿಕಾಂಶ ಜಾಸ್ತಿ ಇದೆ, ಯಾವ ಪೌಷ್ಟಿಕಾಂಶ ಕಡಿಮೆ ಇದೆ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಮತ್ತು ದಾಣಿ ಮಿಶ್ರಣದಲ್ಲಿ ಪದಾರ್ಥವನ್ನು ಆಯ್ಕೆ ಮಾಡುವಾಗ ಅಥವಾ ಸೇರಿಸುವಾಗ ಎಷ್ಟು ಮಿತಿ ಇರುತ್ತೆ. ಈಗ ಹತ್ತಿ ಕಾಳನ್ನು 30% ಅಷ್ಟು ಯೂಸ್ ಮಾಡ್ಬೋದು ಅಂತಿದ್ರೆ ನಾವು ಅಷ್ಟು ಪ್ರಮಾಣದಲ್ಲಿ ಮಾತ್ರ ಉಪಯೋಗಿಸ್ಬೇಕಾದ್ರೆ ಅದು ನಮಗೆ ಪ್ರತಿಯೊಂದು ಆಹಾರ ಪದಾರ್ಥ ಬಗ್ಗೆ ಅದರ ಬಗ್ಗೆ ಗೊತ್ತಿರಬೇಕು. ಆಹಾರ ಪದಾರ್ಥ ಸ್ಥಳೀಯವಾಗಿ ಲಭ್ಯ ಇದೆಯೇ ಅಥವಾ ಅದರ ಬೆಲೆ ಏನು ಇದು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ಈಗ ಯಾವಾಗ ಅದು ನಮಗೆ ಲಭ್ಯ ಆಗತ್ತೆ, ಅದು ವರ್ಷದ ಯಾವ ಕಾಲದಲ್ಲಿ ಲಭ್ಯವಿದೆ, ಅದನ್ನು ಹೇಗೆ ಸಂಗ್ರಹಿಸಿಡಬೇಕು, ಈ ಆಹಾರ ಪದಾರ್ಥವನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕಾಗತ್ತೆ ಅಥವಾ ಅದರಲ್ಲಿ ಶೇಖರಣಾ ಸೌಲಭ್ಯದ ಅಗತ್ಯ ಇದೆ, ಇದೆಲ್ಲವನ್ನು ನೋಡಿಕೊಂಡು ನಾವು ಆಹಾರ ಪದಾರ್ಥಗಳನ್ನು ನಾವು ಆಯ್ಕೆ ಮಾಡಿದಾಗ ನಾವು ಅತ್ಯಂತ ಕಡಿಮೆ ದರದಲ್ಲಿ ದಾಣಿ ಮಿಶ್ರಣವನ್ನು ತಯಾರು ಮಾಡಬಹುದು. ಸಾಧ್ಯ ಆದಷ್ಟು ಮಟ್ಟಿಗೆ ನೀವು ತಜ್ಞರ ಸಲಹೆ ಪಡೆದು ಸೊ ಇವೆಲ್ಲವನ್ನು ಆಯ್ಕೆ ಮಾಡೋದು ಉತ್ತಮ. ನಿಜ ನೋಡಿ, ಅದನ್ನು ತಪ್ಪದೇ ಗಮನಿಸಬೇಕು, ತಜ್ಞರ ಮಾರ್ಗದರ್ಶನದಲ್ಲೇ ಮಾಡಬೇಕು. ಯಾವ್ಯಾವ ಕಾಲದಲ್ಲಿ ಯಾವ ಕಾಳು ಅಥವಾ ಯಾವ ಹಿಂಡಿ ಸುಲಭವಾಗಿ ಸಿಗುತ್ತೆ, ಅದನ್ನು ಯಾವ ರೀತಿ ಬಳಸಬೇಕು, ಅದನ್ನೆಲ್ಲ ತಿಳ್ಕೊಂಡು ಮಾಡಿದರೆ ಒಳ್ಳೆಯದು. ಜೊತೆಗೆ ಈ ಕಾಳುಗಳನ್ನು ಮೊದಲೇ ಸಂಗ್ರಹಿಸಿ ಇಟ್ಕೊಳ್ಳೋದು ಅಥವಾ ಆ ನಂತರ ನಾವು ತಯಾರು ಮಾಡಿದಂಥ ಆಹಾರ ಪದಾರ್ಥವನ್ನು ಯಾವ ರೀತಿ ಸಂಗ್ರಹಿಸಿ ಇಟ್ಕೋಬೇಕು ಇದನ್ನೆಲ್ಲ ಗಮನಿಸಬೇಕು, ಮತ್ತು ಅದಕ್ಕೆ ತಕ್ಕಂತೆ ಕ್ರಮಗಳನ್ನು ಪಾಲಿಸಬೇಕಾಗುತ್ತೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಈ ಸಮತೋಲನ ಪಶು ಆಹಾರದಿಂದ ಏನು ಲಾಭಗಳಾಗ್ತವೆ ಅಂತ ರೀ? ಈಗ ಸಮತೋಲನ ಪಶು ಆಹಾರ ಉಪಯೋಗಿಸೋದ್ರಿಂದ ನಾವು ಸ್ಥಳೀಯವಾಗಿ ಲಭ್ಯ ಇರುವ ಆಹಾರ ಸಂಪನ್ಮೂಲದ ಸಮರ್ಥ ಬಳಕೆ ಮಾಡ್ಬೋದು. ಮೊದಲನೇದಾಗಿ ಹಾಲಿನ ಉತ್ಪಾದನೆ ಮತ್ತು ಗುಣಮಟ್ಟವನ್ನು ಸುಧಾರಣೆ ಮಾಡ್ಬೋದು. ಈಗ ಹಾಲಿನ ಕೊಬ್ಬಿನ ಅಂಶನ ಜಾಸ್ತಿ ಮಾಡ್ಬೋದು, ಹಾಲಿನ ಉತ್ಪಾದನೆ ಕೂಡ ಜಾಸ್ತಿ ಮಾಡ್ಬೋದು, ದೈನಂದಿನ ಪಶು ಆಹಾರದ ವೆಚ್ಚದಲ್ಲಿ ಕಡಿತ ಮಾಡ್ಬೋದು, ದೈನಂದಿನ ಒಟ್ಟು ಆದಾಯದಲ್ಲಿ ನಾವು ಹೆಚ್ಚಳವನ್ನು ನೋಡಬಹುದಾಗತ್ತೆ. ಸೊ ಇದರ ಜೊತೆಗೆ ಪ್ರಾಣಿಗಳ ಸಂತಾನೋತ್ಪತ್ತಿಯಲ್ಲಿ ಅದರ ದಕ್ಷತೆ ಸುಧಾರಣೆ ಆಗುತ್ತದೆ, ಪ್ರಾಣಿಗಳು ಸರಿಯಾದ ಸಮಯಕ್ಕೆ ಬೆದೆಗೆ ಬರ್ತವೆ, ಗಬ್ಬ ಕಟ್ತವೆ, ಇದರಿಂದ ಎಲ್ಲ ನಮಗೆ ಲಾಭ ಆಗತ್ತೆ. ಸೊ ಈ ರೀತಿ ಆಗೋದರಿಂದ ಕರುವಿನ ಅಂತರ ಕಡಿಮೆ ಆಗಿ ರಾಸುವಿನ ಉತ್ಪಾದನಾ ಜೀವನ ಜಾಸ್ತಿ ಆಗ್ತದೆ. ಈಗ ಕರುವಿನಲ್ಲಿ ಏನಾಗುತ್ತೆ ಅಂದರೆ ಅವು ಬೇಗ ಮೆಚುರಿಟಿಗೆ ಬರುತ್ತವೆ. ಸೊ ಹಾಗಾಗಿ ಅವು ಬೇಗ ಬೆದೆಗೆ ಬಂದು ಅವು ಬೇಗ ಗಬ್ಬ ಕಟ್ಟಿ ಬಹುಬೇಗ ಕರು ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಇವುಗಳ ಜೊತೆಯಲ್ಲಿ ನಾವು ಪರಾವಲಂಬಿಗಳು ಅಥವಾ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ನ ತಡಿಬೋದು. ಅದರ ಜೊತೆಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಮತ್ತು ರೋಗಗಳ ವಿರುದ್ಧ ಉತ್ತಮ ಪ್ರತಿರೋಧ ಒಡ್ಡುವಂಥ ಸಾಮರ್ಥ್ಯ ನಮ್ಮ ರಾಸುಗಳಲ್ಲಿ ಅದು ಡೆವಲಪ್ ಆಗುತ್ತದೆ. ಸೊ ಇವೆಲ್ಲ ಲಾಭಗಳು ಅಂತ ಹೇಳ್ಬೋದು. ಕೇವಲ ಉತ್ಪಾದನೆ ಉತ್ಪಾದಕತೆ ಮಾತ್ರ ಅಲ್ಲ, ಅವು ಸದೃಢವಾಗಿ ಮತ್ತು ನಿರೋಧಕ ಶಕ್ತಿಯನ್ನು ಹೊಂದಿಕೊಂಡು ಚೆನ್ನಾಗಿ ಬೆಳೀತವೆ, ಚೆನ್ನಾಗಿರ್ತವೆ ಅಂತಲೂ ಹೇಳ್ಬೋದು. ಇದಕ್ಕಾಗಿ ಸಮತೋಲನ ಆಹಾರ ಬೇಕೇ ಬೇಕು. ಡಾಕ್ಟರ್ ಅನಿಲ್ ಕುಮಾರ್ ಅವರೇ, ಜಾನುವಾರುಗಳಿಗೆ ಸಮತೋಲನ ಆಹಾರ ಕೊಡೋದರಿಂದ ಬಹಳಷ್ಟು ಅನುಕೂಲಗಳಿವೆ. ಅದರಿಂದ ನಾವು ಆದಾಯವನ್ನು ಹೆಚ್ಚು ಮಾಡ್ಕೋಬಹುದು, ಜೊತೆಗೆ ನಮ್ಮ ಜಾನುವಾರುಗಳನ್ನು ಭಾಳ ಚೆನ್ನಾಗಿ ಕಾಪಾಡಿಕೊಳ್ಬಹುದು, ಯಾವುದೇ ರೋಗ ರುಜಿನ ಇಲ್ಲದಂಗೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇದರ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ತಮ್ಮನ್ನು ಸಂಪರ್ಕ ಮಾಡಬಹುದೇ? ಮಾಡಬಹುದು. ಹಾಗಾದರೆ ನಿಮ್ಮ ಫೋನ್ ಸಂಖ್ಯೆ ಹೇಳ್ತೀರಿ? 9972 5599. ನಿಮ್ಮ ಸಂಖ್ಯೆಯನ್ನು ನಾವೊಂದು ಸಾರಿ ಹೇಳ್ತೀನಿ, 9972122559. ಈ ಸಂಖ್ಯೆಗೆ ಕರೆ ಮಾಡಿ ಡಾಕ್ಟರ್ ಅನಿಲ್ ಕುಮಾರ್ ಅವರನ್ನು ತಾವು ಸಂಪರ್ಕ ಮಾಡಬಹುದು. ಜಾನುವಾರುಗಳ ಸಮತೋಲನ ಆಹಾರದ ಬಗ್ಗೆ ಮಾಹಿತಿಯನ್ನು ಅವರಿಂದ ಪಡ್ಕೋಬಹುದು. ಆ ದೃಷ್ಟಿಯಿಂದ ಡಾಕ್ಟರ್ ಅನಿಲ್ ಕುಮಾರ್ ಅವರೇ, ಜಾನುವಾರುಗಳಿಗೆ ಸಮತೋಲನ ಆಹಾರ ಯಾಕೆ ಬೇಕು, ಅದರಿಂದ ಏನೇನು ಪ್ರಯೋಜನಗಳಾಗ್ತವೆ, ಅದನ್ನು ತಯಾರು ಮಾಡಿ ಬಳಸೋದು ಹೇಗೆ ಅನ್ನೋದನ್ನು ನಮ್ಮ ರೈತರಿಗೆ ತಿಳಿಸೋಣ ಅಂತ ಕೇಳಿದೆ. ಬಹಳಷ್ಟು ಮಾಹಿತಿ ಮಾಡಿಕೊಟ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜಾನುವಾರುಗಳಿಗೆ ಸಮತೋಲನ ಪಶು ಆಹಾರ ಈ ಕುರಿತು ಡಾಕ್ಟರ್ ಅನಿಲ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಗಿರೀಶ್ ವಿ ಪಾಟೀಲ್. ಈಗ ಜನಪದ ಸಂಗೀತದಲ್ಲಿ ಭಜನಾ ಪದಗಳನ್ನು ಹಾಡುತ್ತಾರೆ ಇಂಚಲದ ರೇವಪ್ಪ ಮಲ್ಲನಾಯಕ್ ಮಲ್ಲೂರು ಹಾಗೂ ಸಂಗಡಿಗರು. ಕೇಳಿ ಭಜನಾ ಪದಗಳು. Yeah. ಇದುವರೆಗೆ ಜನಪದ ಸಂಗೀತದಲ್ಲಿ ಭಜನಾ ಪದಗಳನ್ನು ಇಂಚಳದ ರೇವಪ್ಪ ಮಲ್ಲನಾಯಕ್ ಮಲ್ಲೂರು ಹಾಗೂ ಸಂಗಡಿಗರಿಂದ ಕೇಳಿದ್ರಿ. ಈಗ ಏಕತಾರಿ ಪದಗಳು, ಹಾಡುತ್ತಾರೆ ಬಸಲಿಂಗಯ್ಯ ಹಿರೇಮಠ್. ಊರಿಗೆ ನಾ ಹೋಗಬೇಕಣ್ಣ ದಾರ್ಯಾವುದಣ್ಣ, ಊರಿಗೆ ನಾ ಹೋಗಬೇಕಣ್ಣ, ಊರಿಗೆ ನಾ ಹೋಗಬೇಕಣ್ಣ ದಾ ಯಾರ್ಯಾವುದನ್ನ ಊರಿಗೆ ನಾ ಹೋಗಬೇಕಣ್ಣ, ಊರಿಗಾದರೆ ಹೋಗಬೇಕು ದಾರಿ ಮಾತರ ತೋರಬೇಕು, ಊರಿಗಾದರೆ ಹೋಗಬೇಕು ದಾರಿ ಮಾತರ ತೋರಬೇಕು, ಮಾರಹರಣನ ಪಾದ ಕಮಲದೊಳು ಸೇರಿ ಸೇವಾ ಮಾಡಬೇಕು, ಊರಿಗೆ ನಾ ಹೋಗಬೇಕಣ್ಣ ದಾರ್ಯಾವುದನ್ನ ಊರಿಗೆ ನಾ ಹೋಗಬೇಕಣ್ಣ. ಒಂಟಿ ಗುಡ್ಡ ಹತ್ತಬೇಕಣ್ಣ, ಅದರ ಹಂತೆಲಿರುವ ಎಂಟು ಮರಡಿ ದಾಟಬೇಕಣ್ಣ, ಒಂಟಿ ಗುಡ್ಡ ಹತ್ತಬೇಕಣ್ಣ, ಅದರ ಹಂತೆಲಿರುವ ಎಂಟು ಮರಡಿ ದಾಟಬೇಕಣ್ಣ. ಕಂಟಿ ಎಂಬೋ ಕಾಣಿ ಕಡಿದು ಗಂಟು ಮಾರಿ ಹುಲ್ಲಿನೋಳು, ಆ ಕಂಟಿ ಎಂಬೋ ಕಾಣಿ ಕಡಿದು ಗಂಟು ಮಾರಿ ಹುಲ್ಲಿನೋಳು, ಎಂಟು ಮಂದಿ ಬಂಟರು ನಾವು ಕೂಡಿಕೊಂಡು ಹೋಗುತ್ತಿರಲು, ಊರಿಗೆ ನಾ ಹೋಗಬೇಕಣ್ಣ ದಾರ್ಯಾವುದನ್ನ ಊರಿಗೆ ನಾ ಹೋಗಬೇಕಣ್ಣ. ಹಾಲ ಸಮುದ್ರ ಹರಿಯತಿತ್ತಣ್ಣ, ಅದರ ಹಂತೆಲಿರುವ ನೀಲ ಸಮುದ್ರ ಹರಿಯತಿತ್ತಣ್ಣ, ಹಾಲ ಸಮುದ್ರ ಹರಿಯತಿತ್ತಣ್ಣ, ಅದರ ಹಂತೆಲಿರುವ ನೀಲ ಸಮುದ್ರ ಹರಿಯತಿತ್ತಣ್ಣ. ಹರಗೋಲ್ ಹಾಕೋ ಅಂಬಿ ಜ್ಞಾನವು ಹರುಷದಿಂದ ದಾಟುವೆವು, ಹರಗೋಲ್ ಹಾಕೋ ಅಂಬಿ ಜ್ಞಾನವು ಹರುಷದಿಂದ ದಾಟುವೆವು, ಎಂಟು ಮಂದಿ ಬಂಟರು ನಾವು ಕೂಡಿಕೊಂಡು ಹೋಗುತ್ತಿರಲು, ಊರಿಗೆ ನಾ ಹೋಗಬೇಕಣ್ಣ ದಾರ್ಯಾವುದನ್ನ ಊರಿಗೆ ನಾ ಹೋಗಬೇಕಣ್ಣ. ಸಂಧಿ ನೋಡಿ ಅಂಜಿ ಬಂತಣ್ಣ, ಇಂಜಾನದೋಳು ಸಂದು ಸಂಧಿಗೆ ಶೋಧ ಶೋಧಣ್ಣ, ಸಂಧಿ ನೋಡಿ ಅಂಜಿ ಬಂತಣ್ಣ, ಇಂಜಾನದೋಳು ಸಂದು ಸಂಧಿಗೆ ಶೋಧ ಶೋಧಣ್ಣ. ಮುಂಜಾಲೆದ್ದು ಮೂರು ತಾಸು ಮಂಜು ಬಿದ್ದು ಕಾಳ ಕವಿದು, ಮುಂಜಾಲೆದ್ದು ಮೂರು ತಾಸು ಮಂಜು ಬಿದ್ದು ಕಾಳ ಕವಿದು, ದುಂದಿಗೇರಿ ಮಲ್ಲೇಶನ್ನ ಪಾದ ಸೇವೆ ಮಾಡಬೇಕು, ಊರಿಗೆ ನಾ ಹೋಗಬೇಕಣ್ಣ ದಾರ್ಯಾವುದನ್ನ